ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಮುದ್ದೇಬಿಹಾಳ್ ತಾಲೂಕು ನೇಬಿಗೇರಿ ಗ್ರಾಮದ ಬಸನಗೌಡ ಬ್ಯಾಲಾಳ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಸೋಮಶೇಖರ್ ಎಸ್ ರೋಳಿ. ಈಗ ಕೇಳಿ ಜಾನಪದ ಸಂಗೀತದಲ್ಲಿ ಭಜನೆ ಪದಗಳು. ಶಿವ ಶಿವಯನ್ನ ಬಾರದೆ ವನ್ನಾದರು ಹರ ಹರನನ್ನ ಬಾರದೆ ವನ್ನಾದರು ಶಿವ ಶಿವಯನ್ನ ಬಾರದೆ ವನ್ನಾದರು ಹರ ಹರನನ್ನ ಬಾರದೆ ವನ್ನಾದರು ಶಿವನಂಬ ಶ್ವೇತ ಬರಿ ಬಾವಾ ದೊಕ್ಕ ನೇತ್ರಿ ಬಾರದೆ ಯೋಚ ಜಯ